ವಿಷ ವಸ್ತುವನ್ನ ಉತ್ಪಾದಿಸ್ತವೆ. ಸೊ ಇದಕ್ಕೆ ಈ ರೋಗಕ್ಕೆ ಮುಖ್ಯ ಕಾರಣಗಳೇನು ಅಂದ್ರೆ ಆಹಾರದಲ್ಲಿ ತಕ್ಷಣ ಬದಲಾವಣೆ ಆಗುವುದು. ಅಂದ್ರೆ ನೀವು ಯಾವುದೋ ಒಂದು ಆಹಾರ ಕೊಡ್ತಾ ಇರ್ತೀರಾ, ತಕ್ಷಣ ಬೇರೆ ಆಹಾರಕ್ಕೆ ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ಮತ್ತೆ ಆ ಆಹಾರವನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀಡುವಂಥದ್ದು, ಮತ್ತೆ ಅತಿಯಾಗಿ ಪೌಷ್ಟಿಕ ಆಹಾರ ನೀಡುವುದು, ದಾನಿ ಮಿಶ್ರಣ ಅಂತೇಳಿ ಅದನ್ನ ಅತಿ ಹೆಚ್ಚಿನ ಇಳುವರಿ ಜಾಸ್ತಿ ಬರಲಿ ಅಂತೇಳಿ ಕೊಡೋದ್ರಿಂದ ಆಗ ಸಾಧ್ಯತೆ ಇರುತ್ತೆ. ಮತ್ತೆ ಹೆಚ್ಚಿನ ದ್ವಿದಳ ಧಾನ್ಯಗಳ ಸೇವನೆಯಿಂದನೂ ಕೂಡ ಈ ರೋಗ ಬರುತ್ತೆ. ಸೊ ಇದರಲ್ಲಿ ಮುಖ್ಯವಾದ ಲಕ್ಷಣಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ತೀವ್ರವಾದ ಜ್ವರ ಇರ್ತದೆ, ಮಾಂದ್ಯತೆ, ಆಹಾರವನ್ನ ತ್ಯಜಿಸೋದಿರುತ್ತೆ, ಮತ್ತೆ ಹಲವಾರು ಕುರಿ ಮತ್ತು ಮೇಕೆಗಳಲ್ಲಿ ಬೇದಿ ಉಂಟಾಗುತ್ತೆ. ಯಾಕಪ್ಪ ಅಂದ್ರೆ ಆ ಕರುಳಿನಲ್ಲಿ ವಿಷಾಣುಗಳು ಉತ್ಪತ್ತಿಯಾಗುತ್ತೆ, ಇದರಿಂದಾಗಿ ಬೇದಿ ಉಂಟಾಗುತ್ತೆ. ಮತ್ತೆ ಕೆಲವುಗಳಲ್ಲಿ ಪಾರ್ಶ್ವವಾಯು, ಒಂದ್ ಸೈಡ್ ಕಾಲು ಕೈ ದೇಹದ ಭಾಗಗಳು ವಾಯುವಿಗೆ ಪಾರ್ಶ್ವವಾಯುವಿಗೆ ತುತ್ತಾಗ್ತವೆ, ನಿಯಂತ್ರಣ ಕಳ್ಕೊಳ್ಳುತ್ತೆ. ಮತ್ತೆ ಕೊನೆಗೆ ಒದ್ದಾಡಿ ಹಠಾತ್ ತಾನೆ ಸಾವನ್ನ ಆಗ್ತವೆ. ಸೊ ಇದನ್ನ ಅಕ್ಯೂಟ್ ಫಾರ್ಮ್ ಅಥವಾ ಪರ್ ಅಕ್ಯೂಟ್ ಫಾರ್ಮ್ ಅಂತ ಹೇಳ್ತೀವಿ ನಾವು, ತೀವ್ರವಾದ ಗತಿ ಅಂತ ಹೇಳ್ತೀವಿ ಅದನ್ನ. ಸೊ ಅದರಿಂದ ಉಂಟಾಗುತ್ತೆ ಅದು. ಮತ್ತೆ ಇದು ನಿಯಂತ್ರಣ ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ, ಯಾವುದೇ ರೀತಿ ಹೊಸ ದಾನಿ ಮಿಶ್ರಣ ಅಥವಾ ಆಹಾರವನ್ನ ಹೊಸದಾಗಿ ನಾವು ನೀಡೋದಾದ್ರೆ ಕ್ರಮವಾಗಿ ದೈನಂದಿನ ಆಹಾರದಲ್ಲಿ ಸೇರಿಸಬೇಕಾಗತ್ತೆ. ಅದರಲ್ಲೂ ಬೇರೆ ಕಡೆಯಿಂದ ಮರಿಗಳನ್ನು ನಾವು ತರಿಸ್ಕೊಂಡಾಗ, ನಮ್ಮ ತೋಟದಲ್ಲಿ ಬಿಟ್ಟಾಗ ಅವನ್ನ, ಸೊ ಅವಕ್ಕೆ ನಿಧಾನವಾಗಿ ಆಹಾರವನ್ನ ಅಳವಡಿಸಬೇಕು. ಅಂದ್ರೆ ಪಶು ಆಹಾರವನ್ನು ಕುರಿ ಮತ್ತು ಮೇಕೆಗಳಿಗೆ ದಾನಿ ಮಿಶ್ರಣ ಆಗಿರ್ಬೋದು ಅಥವಾ ಯಾವುದೇ ರೀತಿ ಹೊಸ ಆಹಾರ ಮೇವನ್ನ ಹುಲ್ಲು ಅದೆಲ್ಲ ಕೊಡ್ತಿರಲ್ಲ, ಸೊ ಅದನ್ನು ಕೂಡ ನಾವು ನಿಧಾನವಾಗಿ ಅಳವಡಿಸ್ಕೋಬೇಕಾಗತ್ತೆ. ಕುರಿ ಮತ್ತು ಮೇಕೆ 2 ತಿಂಗಳು ಇರುವಾಗಲೇ ಕೂಡ ಇದಕ್ಕೆ ಲಸಿಕೆಯನ್ನ ಕೊಡ್ತಾರೆ, KET ವ್ಯಾಕ್ಸಿನ್ ಅಂತಾನೆ ಹೇಳ್ತೀವಿ ನಾವು. ಸೊ ಅದನ್ನ ನಾವು ಹಾಕ್ಸ್ಬೇಕಾಗತ್ತೆ. ಸೊ ತಾಯಿಗಳಲ್ಲೂ ಕೂಡ ಅವು ಪ್ರೆಗ್ನೆಂಟ್ ಅಥವಾ ಪ್ರಸವ ವ್ಯವಸ್ಥೆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಕೊನೆ ಹಂತದಲ್ಲಿ ವ್ಯಾಕ್ಸಿನ್ ನ ಕೊಡ್ತಾರೆ. ತಾಯಿಯಿಂದ ಮರಿಗಳಿಗೆ ರೋಗ ನಿರೋಧಕ ಶಕ್ತಿ ಬಂದಿರುತ್ತೆ. ಸೊ ಅದನ್ನು ಕೂಡ ಒಂದು ಉತ್ತಮವಾದ ಮುಂಜಾಗ್ರತಾ ಕ್ರಮವಾಗಿದೆ. ಅಂದ್ರೆ ಲಸಿಕೆಯನ್ನ ಹಾಕಿಸ್ಕೊಳ್ಳೋದೇ ಬಹಳ ಮುಖ್ಯವಾದ ಮುಂಜಾಗ್ರತೆ. ರೋಗ ಬಂದಾಗ ಏನಾದ್ರು ಚಿಕಿತ್ಸೆ ಕೊಡಬೇಕಾಗತ್ತೆ? ರೋಗ ಬಂದಾಗ ಚಿಕಿತ್ಸೆ ನೀವು ಪಕ್ಕದಲ್ಲಿರುವಂತ ಪಶು ವೈದ್ಯರನ್ನ ಸಂಪರ್ಕಿಸಬೇಕಾಗುತ್ತೆ. ಸೊ ಈ ನಾನು ಹೇಳಿದ್ನಲ್ಲ ಲಕ್ಷಣಗಳು, ಆ ಎಲ್ಲ ಲಕ್ಷಣಗಳು ಕಂಡು ಬಂದಾಗ ನೀವು ತಕ್ಷಣ ಪಶು ವೈದ್ಯರನ್ನ ಸಂಪರ್ಕಿಸಬೇಕು. ಅಂದ್ರೆ ಬ್ಯಾಕ್ಟೀರಿಯಾ ರೋಗ ಆಗಿರೋದ್ರಿಂದ ಆಂಟಿಬಯೋಟಿಕ್ಸ್ ಅನ್ನ ಅವ್ರು ಪ್ರಯೋಗ ಮಾಡ್ತಾರೆ. ಬಟ್ ಈ ರೋಗ ತುಂಬಾ ಹಠಾತ್ ಸಾವನ್ನಾಗೋದ್ರಿಂದ ನಾನು ಹೇಳೋದಂದ್ರೆ ಇದಕ್ಕೆ ಮುಂಜಾಗ್ರತಾ ಕ್ರಮನೇ ಅತ್ಯಂತ ಸೂಕ್ಷ್ಮವಾದದ್ದು. ಅಂದ್ರೆ ನಾವು ಮುಖ್ಯವಾಗಿ ಲಸಿಕೆಯನ್ನು ಹಾಕಿಸ್ಕೋಬೇಕಾಗುತ್ತೆ. ಇನ್ನೊಂದು ತಾವು ತಿಳಿಸಿದ್ದು ಗಂಟ್ಲು ಬೇನೆ ಅಂತ. ಹೌದು, ಈ ಕುರಿ ಮೇಕೆಗಳಲ್ಲಿ ಇದು ಹೇಗೆ ಕಾಣಿಸ್ಕೊಳ್ಳುತ್ತೆ? ಈ ಗಂಟ್ಲು ಬೇನೆ ಅಥವಾ ಗಳಲೆ ರೋಗ ಅಂತ ಹೇಳ್ತೀವಿ ಇದನ್ನ, ಅಥವಾ ಹೆಮೊರೇಜಿಕ್ ಸೆಪ್ಟಿಸಿಮಿಯಾ, ಗದ್ದ ಊತ ಬರೋದು ಅಂತಾನೆ ಹೇಳ್ತಾರೆ. ಈ ರೋಗ ಪ್ಯಾಸ್ಟ್ರೆಲ್ಲಾ ಮಲ್ಟೋಸಿಡಾ ಎಂಬ ರೋಗಾಣುವಿಂದ ಬರುತ್ತೆ, ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇದು ಮುಖ್ಯವಾಗಿ ಶ್ವಾಸಕೋಶ ಮತ್ತು ರಕ್ತ ನಂಜಿನ ಕಾಯಿಲೆ ಅಂತ ಹೇಳ್ಬೋದು ಇದನ್ನ. ಸೊ ಆ ಎರಡು ಶ್ವಾಸಕೋಶದಲ್ಲಿ ಅತಿಯಾದ ಊತ ಉಂಟಾಗುತ್ತೆ, ನೀರು ತುಂಬಿಕೊಳ್ಳುತ್ತೆ, ನೀರು ತುಂಬಿಕೊಂಡು ಅದಕ್ಕೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಸೊ ಇದಕ್ಕೆ ಮುಖ್ಯವಾದ ಕಾರಣಗಳೇನು ಅಂದ್ರೆ, ಇದನ್ನ ಸ್ಟ್ರೆಸ್ ಓರಿಯೆಂಟೆಡ್ ಡಿಸೀಸ್ ಅಂತಾನು ಹೇಳ್ತೀವಿ. ಅಂದ್ರೆ ಅದಕ್ಕೆ ಹೆಚ್ಚಿನ ಶ್ರಮ ಆದಾಗ, ಮತ್ತೆ ಹೆಚ್ಚಿನ ದೂರದ ಮತ್ತು ಇಕ್ಕಟ್ಟಿನ ಪ್ರಯಾಣ ಆದಾಗ, ಬರ ಮತ್ತು ಮೇವಿನ ಅಭಾವ ಉಂಟಾದಾಗ, ಅಂದ್ರೆ ಈಗ ನೀವು ಕ್ರಮೇಣವಾಗಿ ಯಾವ್ದನ್ನ ಕೊಡ್ತಾ ಇರ್ತೀರಾ ಅದು ಹಠಾತ್ ತಾನೆ ನಿಂತು ಹೋದಾಗ, ಮತ್ತೆ ಹೆಚ್ಚಿನ ತೇವಾಂಶದ ಗಾಳಿ, ಈ ಪ್ರೀ ಮಾನ್ಸೂನ್ ಅಥವಾ ಮಾನ್ಸೂನ್ ಮಳೆ ಆದಾಗ, ಮತ್ತೆ ಚಳಿಗಾಲದಲ್ಲಿ ಗಾಳಿ ತಂಪಾದ ಗಾಳಿ ಇರುತ್ತೆ, ಅದನ್ನು ಕೂಡ ಪ್ರೀ ಡಿಸ್ಪೋಸಿಷನ್ ಅಂತ ಹೇಳ್ತೀವಿ. ಅಂದ್ರೆ ರೋಗ ಬರುವಂತೆ ಮಾಡುತ್ತದ್ದು ಈ ಎಲ್ಲಾ ಕಾರಣಗಳು. ಶೀತ ಇದ್ದಾಗ ದೇಹದ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಅಂತ ಸಂದರ್ಭದಲ್ಲಿ ಈ ಗಂಟಲು ಬೇನೆ ಬರುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಮತ್ತೆ ಗಾಳಿ ಬೆಳಕು ಸರಿಯಾಗಿ ಇರಬೇಕು ಕೊಟ್ಟಿಗಳಲ್ಲಿ. ನಾವು ಕ್ರಾಸ್ ವೆಂಟಿಲೇಷನ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಉಸಿರಾಡದಂತ ಗಾಳಿ ತಕ್ಷಣ ಈಚೆ ಹೋಗ್ಬೇಕು. ಮತ್ತೆ ಅಮೋನಿಯಾ ಸ್ಮೆಲ್ ಕೂಡ ಇರುತ್ತೆ ಅದರಲ್ಲಿ. ಸೊ ಈ ಎಲ್ಲಾ ಅಮೋನಿಯಾ ಅನಿಲ ಮತ್ತೆ ಉಸಿರಾಡಿದಂತ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಸೇರ್ಕೊಂಡಾಗ ಅವುಗಳಿಗೆ ಶ್ವಾಸಕೋಶಕ್ಕೆ ತೊಂದರೆ ಉಂಟಾಗುತ್ತೆ. ತೊಂದರೆ ಉಂಟಾದಾಗ ನೀವ್ ಹೇಳ್ದಂಗೆ ಆ ರೋಗಾಣುವು ಉದ್ರೇಕಗೊಳ್ಳುತ್ತೆ. ಉದ್ರೇಕಗೊಂಡು ಹೆಚ್ಚಿನ ರೋಗ ಉಂಟು ಮಾಡಕ್ಕೆ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಕುರಿ ಮೇಕೆಗಳ ದೇಹದಲ್ಲೇ ಈ ರೋಗಾಣು ಇದ್ದು ಅದಕ್ಕೆ ಅನುಕೂಲಕರವಾದ ವಾತಾವರಣ ಬಂದಾಗ ಉದ್ರೇಕವಾಗುತ್ತೆ. ಸೊ ಅದಕ್ಕೆ ನಾವು ಅದಕ್ಕೆ ಅವಕಾಶ ಕೊಡಬಾರದು, ಈ ಉದ್ರೇಕಗೊಳ್ಳದಂತೆ ನಾವು ನೋಡ್ಕೋಬೇಕು. ಸೊ ಇದ್ರ ಏನಂತ ಹೇಳಿದ್ರೆ ಮೇಂಟೆನೆನ್ಸ್ ನಿರ್ವಹಣಾ ಕ್ರಮಗಳನ್ನ ಅನುಸರಿಸ್ಕೋಬೇಕಾಗತ್ತೆ, ಅದ್ರ ಜೊತೆಗೆ ಲಸಿಕೆನೂ ಹಾಕ್ಸ್ಕೋಬೇಕಾಗತ್ತೆ. ಅಂದ್ರೆ ಈಗ ಗಂಟ್ಲು ಬೇನೆ ಬರದ ಹಾಗೆ